ಅಮೂಲ್ಯ ನಿಸರ್ಗ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಮರ್ಪಕ ಬಳಕೆಯ ಕುರಿತ ವಾಲ್ಮಿ ಸಂಸ್ಥೆಯ ಪ್ರಯೋಗ ಹಾಗೂ ಫಲಿತಾಂಶಗಳ ಅನುಷ್ಠಾನದ ಪಾಠಗಳು ಕೇಳಿ. ವಿಶೇಷ ಸರಣಿ ವಾಲ್ಮಿ ಒಲುಮೆ ನೆಲಜಲಗಲುಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ನೆಲ ಜಲ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ನಿರತವಾಗಿ ಅನೇಕ ಪ್ರಯೋಗಗಳ ಮೂಲಕ ಯಶಸ್ಸು ಕಂಡಿರುವ ವಾಲ್ಮಿ ಸಂಸ್ಥೆ ಫಲಿತಾಂಶಗಳನ್ನು ರೈತರ ಹೊಲಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವ ಮೂಲಕ ನಾಡಿನ ಅಮೂಲ್ಯ ನೈಸರ್ಗಿಕ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಂರಕ್ಷಕ, ಸುಧಾರಕ ಹಾಗೂ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸುತ್ತಿದೆ. ರೈತರಾದ ನಾವು ಈ ತತ್ವಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡು ವಾಲ್ಮಿ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಒತ್ತಾಸೆಯಾಗಿ ನಿಲ್ಲುವುದಷ್ಟೇ ಅಲ್ಲದೆ ಮುಂದೆ ಒದಗಬಹುದಾದ ನೆಲಜಲ ಸಂಕಷ್ಟಗಳನ್ನು ಎದುರಿಸಲು ಸನ್ನದ್ಧರಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ವಾಲ್ಮಿಯಲ್ಲಿನ ತರಬೇತಿಗಳ ಮಾಹಿತಿ ಕುರಿತು ವಾಲ್ಮಿ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾಗಿರುವ ಇಂದುಧರ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ವಾಲ್ಮಿ ಸಂಸ್ಥೆ ರೈತರಿಗೆ ಜ್ಞಾನ ನೀಡುವಂತಹ ಕಾರ್ಯವನ್ನು ಮಾಡ್ತಾ ಬಂದಿದೆ, ಮುಂದಿನ ದಿನಗಳಲ್ಲಿ ಸಹಿತ ಮಾಡ್ತದೆ. ಜ್ಞಾನ ನೀಡುವಂತಹ ಒಂದು ಕ್ರಿಯೆ ಪಾಠಗಳ ಮೂಲಕ ಆಗ್ತದೆ, ಮತ್ತು ಇನ್ನು ಬೇರೆ ಬೇರೆ ರೂಪಗಳ ಮೂಲಕ ಆ ಕೆಲಸ ಆಗ್ತದೆ. ವಿಶೇಷವಾಗಿ ತರಬೇತಿಗಳ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಿಳ್ಕೊಳ್ಳೋಣ. ವಾಲ್ಮಿ ಸಂಸ್ಥೆಯ ಆಶ್ರಯದೊಳಗೆ ರೈತರಿಗಾಗಿ ಎಂಥ ತರಬೇತಿಗಳನ್ನು ನೀಡಲಾಗ್ತಾ ಇದೆ, ಎಷ್ಟು ಅವಧಿಯ ತರಬೇತಿಗಳನ್ನು ನೀಡಲಾಗ್ತಾ ಇದೆ, ರೈತರಿಗೆ ಮತ್ತು ಅಭಿಯಂತರರಿಗೆ ತಾಂತ್ರಿಕರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ನೀಡುವಂತಹ ಒಂದು ಕೆಲಸ ಸಂಸ್ಥೆಯ ಮೂಲಕ ಆಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಈ ತರಬೇತಿಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ವಿಷಯದ ಬಗ್ಗೆ ನಮಗೆ ತಿಳಿಸಿಕೊಳ್ಳುವುದಕ್ಕೆ ವಾಲ್ಮಿ ಸಂಸ್ಥೆಯೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಇಂದುಧರ್ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಹಿರೇಮಠ್ ಅವರೇ. ನಮಸ್ಕಾರ ಸರ್. ಮುಖ್ಯವಾಗಿ ತಾವು ಹೇಳಿದಂಗೆ ವಾಲ್ಮಿ ಸಂಸ್ಥೆ ಮುಖ್ಯ ಉದ್ದೇಶ ಏನಂದ್ರೆ ತರಬೇತಿಗಳನ್ನು ಏರ್ಪಡಿಸುವುದು ಅಥವಾ ತರಬೇತಿಗಳನ್ನು ನೀಡುವುದು. ಇಲ್ಲಿ ನಾವು ಮುಖ್ಯವಾಗಿ ರೈತ ಬಾಂಧವರಿಗೆ ಮತ್ತು ಅಭಿಯಂತರರಿಗೆ ತರಬೇತಿಯನ್ನು ನೀಡತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಭಾಳಷ್ಟು ನಮ್ಗೆ ತಿಳಿದಂಗೆ ಯಾವುದೇ ಒಂದು ಡೆವಲಪ್ಮೆಂಟ್ ಆಗಬೇಕಾಗಿತ್ತಂದ್ರೆ ತರಬೇತಿಯ ಅವಶ್ಯಕತೆ ಇದೆ, ಯಾಕಂದ್ರೆ ಒಂದು ಜ್ಞಾನದ ಅವಶ್ಯಕತೆ ಇದೆ. ಹಾಗಾಗಿ ತರಬೇತಿ ನೀಡುವುದರಿಂದ ನಾವು ನಾಲೆಜ್, ಸ್ಕಿಲ್, ಅಟಿಟ್ಯೂಡ್ ಅಂತ ಏನು ಹೇಳ್ತೀವಿ, ಜ್ಞಾನ, ಕೌಶಲ್ಯ ಮತ್ತು ಮನೋಭಾವ ಅಥವಾ ಧೋರಣೆ, ಇವುಗಳ ಬದಲಾವಣೆ ಬಹಳ ಮಹತ್ವದ್ದಿದೆ. ಈ ಬದಲಾವಣೆ ಮನಸ್ಸಿನೊಳಗೆ ಈ ಮೂರು ಬದಲಾವಣೆಗಳೇ ಬರಬೇಕಾಗಿತ್ತಂದ್ರೆ, ಜ್ಞಾನ ಹೆಚ್ಚಾಗಬೇಕಾಗಿತ್ತಂದ್ರೆ ಯಾವುದೇ ವಿಷಯ ಕುರಿತು ಸ್ಕಿಲ್ ಅಥವಾ ಕೌಶಲ್ಯ, ಅದನ್ನು ಮಾಡೋದ್ರಿಂದ ತಿಳ್ಕೊಳ್ಳೋದ್ರಿಂದ ಕೌಶಲ್ಯ ಹೆಚ್ಚಾಗ್ತದೆ. ಈ ವಿಷಯಗಳನ್ನು ತಿಳ್ಕೊಬೇಕಾದ್ರೆ ತರಬೇತಿಯ ಒಂದು ಅವಶ್ಯಕತೆ ಬಹಳ ಮುಖ್ಯ ಇದೆ. ಈ ದಿಸೆಯೊಳಗೆ ನಾವು ವಾಲ್ಮೀಕಿ ಸಂಸ್ಥೆಯೊಳಗೆ ತರಬೇತಿಯನ್ನು ಆಗಾಗ ಏರ್ಪಡಿಸ್ತಾ ಇರ್ತೀವಿ. ಇಲ್ಲಿ ನಾವು ಮುಖ್ಯವಾಗಿ ರೈತ ಬಾಂಧವರಿಗೆ ತರಬೇತಿ ಕೊಡ್ತೀವಿ ಮತ್ತು ಅಭಿಯಂತರರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಮಾಡ್ತಾ ಇರ್ತೀವಿ. ಇಲ್ಲಿ ರೈತ ಬಾಂಧವರಿಗೆ ನಾವು ಯಾವ ರೀತಿ ತರಬೇತಿ ಕೊಡ್ತೀವಿ ಅಂತಂದ್ರೆ ಬೇರೆ ಬೇರೆ ವಿಷಯದ ಬಗ್ಗೆ, ಈಗ ನಾವು ಉದಾಹರಣೆ ಮುದೋಳ, ಜಮಖಂಡಿ ಈ ಭಾಗದೊಳಗೆ ಹೆಚ್ಚಿನ ನೀರಿನ ಬಳಕೆ ಮಾಡಿ ಸೌಳು ಜವಳ ಆದಂಥ ಸಂಭವ ಇದೆ, ಆ ಸೌಳು ಜವಳು ನಿರ್ವಹಣೆ ಕುರಿತು ಇಲ್ಲಿ ತರಬೇತಿಯನ್ನು ಮಾಡ್ತಾ ಇದ್ದೀವಿ. ಈ ಕೆಲವೊಂದು ಕಡೆ ನಾವು ಏನು ಸಮುದಾಯ ಆಧಾರಿತ ಸೂಕ್ಷ್ಮ ನೀರಾವರಿ ಅದಾವ ಅಳವಡಿಸಿಕೊಂಡಿದ್ದಾರೆ, ಈಗ ಪುರಿಗಳಾಗಿರ್ಬೋದು, ಸಿಂಗ್ಟಾಲೂರು ಆಗಿರ್ಬೋದು, ರಾಮತಾಳ ಆಗಿರ್ಬೋದು, ಅಂತಲ್ಲಿ ನೀರಾವರಿ ಕುರಿತು ಅಂದ್ರೆ ಹನಿ ನೀರಾವರಿ ಕುರಿತು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದ್ರ ಕುರಿತು ತರಬೇತಿ ಮಾಡ್ತೀವಿ. ಹಾಗಾಗಿ ವಿಷಯ ಅಂದ್ರೆ ಆಯಾ ಭಾಗದ ಸಮಸ್ಯೆಗಳಿಗೆ ಅನುಗುಣವಾಗಿ ನಾವಿಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ರೈತರಿಗೆ ಅಳವಡಿಸತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಮುಖ್ಯವಾಗಿ ನಾವಿಲ್ಲಿ ರೈತರಿಗೆ ಕೊಡ್ತಕ್ಕಂಥ ತರಬೇತಿ ಒಂದು ಪಾರ್ಟಿಸಿಪೇಟರಿ ಇರಿಗೇಷನ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ ನಾವು, ಸಹಭಾಗಿತ್ವದ ನೀರಾವರಿ ಪದ್ಧತಿ, ಈ ವಿಷಯಕ್ಕೆ ಒತ್ತು ಕೊಟ್ಟು ನಾವು ವಾಲ್ಮೀಕಿ ಸಂಸ್ಥೆಯೊಳಗೆ ನಾವು ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಸರ್. ಈಗ ನಾವು ರೈತರಿಗಾಗಿ ತರಬೇತಿ ಬಗ್ಗೆನೇ ಮಾತಾಡುವಂತಹ ಒಂದು ಸಂದರ್ಭದೊಳಗೆ ಅವರನ್ನ ತಾವು ಯಾವ ರೀತಿ ಆಯ್ಕೆ ಮಾಡ್ತಾ ಇದ್ದೀರಿ, ಯಾಕಪ್ಪ ಅಂತಂದ್ರೆ ಯಾವ ರೈತರಿಗೆ ತರಬೇತಿಯ ಅವಶ್ಯಕತೆ ಅದ ಅನ್ನುವಂಥದ್ದನ್ನು ತಾವು ನಿರ್ಧಾರ ಮಾಡ್ತಿರೋ, ಅಥವಾ ಯಾರಾದರೂ ರೈತರು ನಮಗಿಲ್ಲ ತರಬೇತಿ ಕೊಡ್ರಿ ಅಂತೇಳಿ ಅವರಾಗೆ ಬರ್ತಾರೋ, ಅಥವಾ ಕೆಲವೊಂದು ಸಂಸ್ಥೆಗಳಿರ್ತಾವ ಆ ಸಂಸ್ಥೆಗಳ ಮೂಲಕ ನಿಮ್ಮಲ್ಲಿ ರೈತರನ್ನು ಕಳಿಸಿ ಅವರಿಗೆ ತರಬೇತಿ ಕೊಡ್ರಿ ಅಂತೇಳಿ ಆಯಾ ಸಂಸ್ಥೆಗಳು ಕೇಳ್ಕೊಳ್ತಾವ? ಯಾವ ರೀತಿಯಾದಂಥ ಒಂದು ಆಯ್ಕೆ ನಡೀತಾ ಇದೆ? ಇಲ್ಲಿ ಮುಖ್ಯವಾಗಿ ನಾವು ಕರ್ನಾಟಕ ರಾಜ್ಯದೊಳಗೆ ಒಂದು ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಮಂಡಳಿ ಅಂತ ಇದೆ, ಕಾಡಾ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತಿದೆ. 6 ಕಾಡಗಳು ನಮ್ಮ ರಾಜ್ಯದೊಳಗೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆ ಕಾಡದ ಮುಖಾಂತರ ನಮಗೆ ಅವರು ಈ ವಿಷಯದ ಕುರಿತು ಅಥವಾ ಈ ಭಾಗದ ರೈತರಿಗೆ ಅಥವಾ ಇಂಥ ಸಂಘಗಳಿಗೆ, ನೀರು ಬಳಕೆದಾರ ಸಂಘಗಳಿಗೆ ತರಬೇತಿ ಕೊಡು ಅಂತೇಳಿ ಅವರು ಸಹ ನಮಗೆ ಹೇಳ್ತಾರೆ. ಇದು ಒಂದು ಭಾಗ ಅಂದ್ರೆ ಕಾಡದವರು ಕೊಟ್ಟಂತ ಒಂದು ಯಾದಿ ಪ್ರಕಾರ ಅಥವಾ ಅವ್ರು ಯಾರ್ಯಾರಿಗೆ ರೈತರಿಗೆ ಸಂಘಗಳಿಗೆ ಮಾಡ ಅಂತ ಹೇಳ್ತಾರೆ ಆ ರೀತಿ ನಾವು ಕಾಡದವರಿಗೆ ಮಾಡ್ತಾ ಇದ್ವಿ. ಎರಡನೇದಾಗಿ ನಾವೇ ಸಾಕಷ್ಟು ಸುಮಾರು 4,500 ನೀರು ಬಳಕೆದಾರರ ಸಹಕಾರ ಸಂಘಗಳದಾವ, ಅವ್ರದ ಕುರಿತು ಮಾಹಿತಿ ನಮ್ಮಲ್ಲಿನೂ ಸಹ ಇದೆ ವಾಲ್ಮೀಕಿ ಸಂಸ್ಥೆಯೊಳಗೆ. ಯಾರು ಅವರು ಯಾರು ಅಧ್ಯಕ್ಷರಿದ್ದಾರೆ, ಯಾರು ಕಾರ್ಯದರ್ಶಿಗಳಿದ್ದಾರೆ ಅಂತ, ಆ ಕಾರ್ಯದರ್ಶಿಗಳಿಗೆ ನಾವೇ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಯಾವ ವಿಷಯದ ಬಗ್ಗೆ ತರಬೇತಿ ಬೇಕು ಅಂಥೇಳಿ ನಾವು ರೈತರನ್ನು ಕಾರ್ಯದರ್ಶಿಗಳನ್ನ ಕೇಳಿಕೊಂಡು ಅವ್ರನ್ನ ಕರೆಸಿ ನಾವು ತರಬೇತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಕೆಲವೊಂದು ಸಲ ಅಥವಾ ಭಾಳಷ್ಟು ಸಲ ಏನಾಗ್ತದೆ ಅಂತಂದ್ರೆ, ರೈತರೇ ನಮಗೆ ಕಾರ್ಯದರ್ಶಿಗಳ ಮುಖಾಂತರ ಅಥವಾ ಅಧ್ಯಕ್ಷರ ಮುಖಾಂತರ ನಾವು ತರಬೇತಿಗೆ ಬರ್ತೀವಿ, ಈ ವಿಷಯದ ಕುರಿತು ನಮಗೆ ತರಬೇತಿ ಮಾಡ್ರಿ ಅಂಥೇಳಿ ಮೊದಲೇ ನಮ್ಮ ವಾಲ್ಮೀಕಿ ಸಂಸ್ಥೆಯವರಿಗೆ ತಿಳಿಸ್ತಾರೆ. ಇದನ್ನು ನಾವು 1 ವರ್ಷ ಅಡ್ವಾನ್ಸ್ ನಾವು ಪ್ಲಾನ್ ಮಾಡ್ತೀವಿ, ಯಾವ್ಯಾವ ಎಷ್ಟು ಜನ ತರಬೇತಿ ಆಗಬೇಕು, ಯಾವ್ಯಾವ ರೈತರಿಗೆ ಆಗಬೇಕು, ಯಾವ ಭಾಗದವರಿಗೆ ಆಗಬೇಕು ಅನ್ನೋದನ್ನು 1 ವರ್ಷ ಮುಂಚಿತವಾಗಿಯೇ ನಾವು ಕ್ರಿಯಾ ಯೋಜನೆಯನ್ನು ಹಾಕ್ಕೊಂಡು ನಾವು ಆಕ್ಷನ್ ಪ್ಲಾನನ್ನು ತಯಾರು ಮಾಡಿ ಸರ್ಕಾರದಿಂದ ಅನುಮತಿಯನ್ನು ಪಡ್ಕೊಂಡು ಈ ನಾನು ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದೀವಿ ಸರ್. ಇದು ರೈತರಿಗೆ ಆಯಿತು, ಇನ್ನು ಅಭಿಯಂತರರಿಗೆ ತರಬೇತಿ ಒಂದು ಕೊಡುವಂತಹ ಒಂದು ಸಂದರ್ಭದೊಳಗೆ ಅವರ ಆಯ್ಕೆ ಯಾವ ರೀತಿ ಮಾಡ್ತಾ ಇದ್ದಾರೆ? ಅದು ಒಂದು ಇನ್ನೊಬ್ರು ನಮ್ಮಲ್ಲಿ ಬೇರೆ ಇಂಜಿನಿಯರಿಂಗ್ ವಿಂಗ್ ಇದೆ ಸರ್, ಆ ಬಸವರಾಜ್ ಬಂಡಿವಡ್ರ ಅಂತೇಳಿ ಪ್ರಾಧ್ಯಾಪಕರು ಇದ್ದಾರೆ, ಅವರು ಆ ಒಂದು ಇಂಜಿನಿಯರ್ಗಳ ತರಬೇತಿಯನ್ನ ಏರ್ಪಡಿಸ್ತಾ ಇದ್ದಾರೆ. ನಾನು ಸಹ ಸಂಕ್ಷಿಪ್ತವಾಗಿ ಹೇಳುವುದಂದ್ರೆ, ಇಂಜಿನಿಯರ್ಗಳಿಗೂ ಸಹ ಇಲ್ಲೇ 3 ದಿನ 5 ದಿನ ತರಬೇತಿಯನ್ನು ನಡೀತಾ ಇದೆ. ಅದರ ಜೊತೆಗೆ 1 ತಿಂಗಳ ಒಂದು ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆ ಕುರಿತು ಹೊಸದಾಗಿ ನೇಮಕಗೊಂಡ ಅಭಿಯಂತರರಿಗೆ 1 ತಿಂಗಳ ತರಬೇತಿಯನ್ನು ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ತಾ ಇದ್ವಿ. ಅದನ್ನು ಸಹ ನಮ್ಮ ಕರ್ನಾಟಕ ಸರ್ಕಾರ ಈ ವಾಲ್ಮೀಕಿ ಸಂಸ್ಥೆ 1 ತಿಂಗಳ ತರಬೇತಿ ಆದಮೇಲೆ ಅವರಿಗೆ ಹೊಸದಾಗಿ ನೇಮಕಗೊಂಡ ಅವರು ಪ್ರೊಫೆಷನರಿ ಡಿಕ್ಲೇರ್ ಮಾಡಬೇಕಂತ ಒಂದು ಆದೇಶವನ್ನು ಹೊರಡಿಸಿರೋದ್ರ ಪ್ರಯುಕ್ತ ಒಂದು ನಮ್ಮ ಮೇಲಿನ ಅಧಿಕಾರಿಗಳು ನಮಗೆ ಅದನ್ನು ಯಾವ್ಯಾವ ಇಂಜಿನಿಯರ್ಗಳಿಗೆ ಒಂದು ಪಟ್ಟಿಯನ್ನು ತಯಾರು ಮಾಡಿ ಮುಂಚಿತವಾಗಿ ನಮಗೆ ಕಳಿಸಿಕೊಟ್ಟಿರ್ತಾರೆ. ಆ ಇಂಜಿನಿಯರ್ಗಳಿಗೆ ತರಬೇತಿಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇದ್ವಿ. ನಾನು ಹೆಚ್ಚಾಗಿ ಒಂದು ರೈತರ ತರಬೇತಿ ಕುರಿತು ಇವತ್ತು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ರೈತರಿಗೂ ಸಹ ನಾವು ಇಲ್ಲೇ 2 ದಿವಸಗಳ ತರಬೇತಿ, 3 ದಿವಸಗಳ ತರಬೇತಿ, 4 ದಿವಸಗಳ ತರಬೇತಿ ಅಂದ್ರೆ ವಿಷಯ ಆಧಾರಿತ ಮತ್ತು ರೈತರಿಗೆ ವಿಷಯದ ಗಂಭೀರತೆಯನ್ನು ಅನುಗುಣ ಮಾಡಿಕೊಂಡು ನಾವು ಸುಮಾರು 2-5 ದಿನಗಳ ಕಾಲ ರೈತರಿಗೆ ತರಬೇತಿಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಅದೇ ರೀತಿ ನಮಗೆ ಹೆಚ್ಚಿನ ರೈತರನ್ನ ಮುಟ್ಟಬೇಕು ಅನ್ನೋ ಉದ್ದೇಶ ವಾಲ್ಮೀಕಿ ಸಂಸ್ಥೆಗೆ ಇರುವುದರಿಂದ ಆ ರೈತರು ಇದ್ದಲ್ಲಿಗೆ ಹೋಗಿ 1 ದಿನದ ತರಬೇತಿಯನ್ನು ಸಹ ನಾವು ಹೊರಾಂಗಣ ತರಬೇತಿಯನ್ನು ನಾವು ವಾಲ್ಮೀಕಿ ಸಂಸ್ಥೆಯವರು ಇಲ್ಲಿಂದ ಬೇರೆ ಬೇರೆ ತಜ್ಞರು ಇಂಜಿನಿಯರಿಂಗ್ ವಿಷಯಗಳ ಬಗ್ಗೆ, ಕೃಷಿ ವಿಷಯಗಳ ಬಗ್ಗೆ ಮತ್ತು ಸಹಭಾಗಿತ್ವ ನೀರಾವರಿ ಕುರಿತು ತಜ್ಞರು ಏನಿದ್ದಾರೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲೇ ಹಳ್ಳಿ ಹಳ್ಳಿಗಳಲ್ಲಿ ಸಹ ನಾವು ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದೀವಿ ಸರ್. ತರಬೇತಿ ಮಾಡೋದಕ್ಕೆ ಸಾಕಷ್ಟು ಮೂಲಭೂತ ಸೌಕರ್ಯ ಸೌಲಭ್ಯಗಳು ಬೇಕಾಗ್ತವ. ಅಂಥ ಒಂದು ಸಂದರ್ಭದೊಳಗೆ ವಾಲ್ಮೀಕಿ ಸಂಸ್ಥೆಯೊಳಗೆ ಸಾಕಷ್ಟು ಸೌಲಭ್ಯಗಳು ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ನಮ್ಮ ರೈತರಿಗೆ ತಾವು ಏನೇನು ಸೌಲಭ್ಯಗಳು ಅದಾವ ಅಂತೇಳಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಿ. ಇಲ್ಲಿ ನಾವು ರೈತರಿಗೆ ಒಂದು ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಾವು ಇಲ್ಲಿ ವಾಲ್ಮೀಕಿ ಸಂಸ್ಥೆಯಿಂದ ಆ ಯಾವ ಒಂದು ನೀರು ಬಳಕೆದಾರ ಸಂಘಗಳಿದಾವಲ್ಲ ಆ ಹಳ್ಳಿಗೆನ ನಾವು ವಾಲ್ಮೀಕಿ ಸಂಸ್ಥೆಯಿಂದ ಬಸ್ಸನ್ನು ಕಟ್ಕೊಳಿಸ್ತಾ ಇದ್ವಿ. ಅವರು ಆ ಬಸ್ನಲ್ಲಿ ಬಂದು ಇಲ್ಲಿ ನಾವು ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅವರಿಗೆ ಬಂದ ಮೇಲೆ ಅವರು ಪ್ರತಿಯೊಬ್ಬ ರೈತರಿಗೂ ನಾವು ಉಳಿದುಕೊಳ್ಳತಕ್ಕಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ವಿ. ಆ ಉಳಿದುಕೊಂಡಂಥ ರೈತರಿಗೆ ಸಹ ನಾವು ಎಲ್ಲ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ವಾಲ್ಮೀಕಿ ಸಂಸ್ಥೆಯೊಳಗೆ ಮಾಡ್ತಾ ಇದ್ವಿ. ಇದರ ಜೊತೆಗೆ ಊಟ ಅಲ್ಪಾಹಾರ ಪ್ರತಿಯೊಂದು ವ್ಯವಸ್ಥೆಯನ್ನು ಸಹ ವಾಲ್ಮೀಕಿ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ. ಇದೇ ರೀತಿ ರೈತರಿಗೆ ನಾವು ಬರ್ಕೊಳ್ಳಿಕ್ಕೆ ಪೆನ್ ಆಗಿರ್ಬೋದು, ನೋಟ್ಬುಕ್ ಆಗಿರ್ಬೋದು, ಒಂದು ಬ್ಯಾಗ್ ಆಗಿರ್ಬೋದು, ಎಲ್ಲ ಒಂದು ವ್ಯವಸ್ಥೆಯನ್ನು ನಾವು ವಾಲ್ಮೀಕಿ ಸಂಸ್ಥೆಯಿಂದ ಮಾಡಿ ಅತ್ಯುತ್ತಮವಾದ ತರಬೇತಿಯನ್ನು ನಾವು ಇಲ್ಲಿ ರೈತ ಬಾಂಧವರಿಗೆ ಕೊಡ್ತಾ ಇದ್ದೀವಿ. ಕೆಲವೊಂದು ಸಲ ರೈತರು ದೂರ ಭಾಗದ ರೈತರು ಅವರು ಸಂಘದ ಮುಖಾಂತರ ತಾವೇ ಎಲ್ಲರೂ ಕೂಡ್ಕೊಂಡು ಕೆಲವೊಮ್ಮೆ KSRTC ಬಸ್ ಮಾಡ್ಕೊಂಡು ಬರ್ತಾರೆ, ರೈಲ್ವೆಗಳಿಗೆ ಬರ್ತಾರೆ. ಹಾಗಿದ್ದಾಗ ನಾವು ಅದೇನು ಆಕ್ಚುಲಿ ಬಸ್ ಅಥವಾ ಟ್ರೈನ್ ಚಾರ್ಜ್ ಅದಾವಲ್ಲ, ಅದನ್ನು ನಾವು ಕೊಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಮಾಡ್ತಾ ಇದ್ವಿ. ಹಾಗಾಗಿ ರೈತರಿಗೆ ಯಾವುದೇ ಒಂದು ಹೊರೆ ಇಲ್ಲದೆ ಉಚಿತವಾಗಿ ತರಬೇತಿಯನ್ನು ಕೊಡ್ತಾ ಇದ್ದ ಕೆಲಸವನ್ನು ಮಾಡ್ತಾ ಇದ್ವಿ. ಅವ್ರಿಗೆ ನಮಗೆ ಅವರ ಜ್ಞಾನ ಕೌಶಲ್ಯ ಅವರ ಮನೋಭಾವ ಬದಲಾವಣೆಯಾಗಿ ಅವರು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಹೆಚ್ಚು ಮಾಡಿಕೊಂಡ್ರೆ ಅದೇ ಒಂದು ನಮ್ಮ ವಾಲ್ಮೀಕಿ ಸಂಸ್ಥೆಯ ಮುಖ್ಯ ಉದ್ದೇಶವೂ ಆಗೈತೆ. ನಮ್ಗೆ ಅತ್ಯಂತ ಒಂದು ನೀರಿನ ಸದ್ಬಳಕೆ ಮತ್ತು ಮಣ್ಣಿನ ನಿರ್ವಹಣೆ ಕುರಿತು ಒಂದು ಉತ್ತಮವಾದ ತರಬೇತಿಯನ್ನು ಪಡ್ಕೊಂಡು ಅವರು ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಹೆಚ್ಚಿನ ಇಳುವರಿಯನ್ನು ಪಡೆದುಕೊಂಡ್ರೆ ಅದೇ ಒಂದು ನಮಗೆ ಸಂತೋಷದ ವಿಚಾರ. ತರಬೇತಿಯ ಮೂಲ ಉದ್ದೇಶ ಏನು ಅಂತಂದ್ರೆ ಇರುವಂತಹ ಏನು ಕೊರತೆಗಳದಾವ ಸಮಸ್ಯೆಗಳದಾವ ಅವುಗಳನ್ನು ನಿವಾರಣೆ ಮಾಡುವುದು, ಮತ್ತು ರೈತರ ಬಾಳನ್ನ ಬದಲಾವಣೆ ಮಾಡುವುದು, ಮಾರ್ಪಾಟು ಮಾಡುವುದು ಮತ್ತು ಸುಧಾರಣೆ ಮಾಡುವಂಥದ್ದು. ಈ ನಿಟ್ಟಿನೊಳಗೆ ಏನು ತರಬೇತಿ ತಗೊಂಡು ಹೋಗಿರ್ತಾರೆ ಅಂಥ ರೈತರು ತಮ್ಮ ಅನುಭವಗಳನ್ನು ಯಾವ ರೀತಿ ಹಂಚುಕೊಳ್ತಾರೆ, ತಮ್ಮ ಜೀವನದೊಳಗೆ ಅಥವಾ ತಮ್ಮ ಕೃಷಿ ಬದುಕಿನೊಳಗೆ ತಾವು ಹೇಳಿದಂಥ ಒಂದು ಏನು ಪಾಠ ಅದಾವ ಅದನ್ನು ನಾವು ಅಳವಡಿಸಿಕೊಂಡಿವಿ, ಅದರಿಂದ ನಾವು ಈ ಥರ ಬದಲಾವಣೆ ಆದ್ವಿ ಅನ್ನುವಂಥ ವಿಚಾರಗಳನ್ನು ತಮ್ಮ ಮುಂದೆ ವ್ಯಕ್ತ ಮಾಡ್ತಾ ಇದ್ದಾರೋ ಹೆಂಗೆ? ಭಾಳ ಒಂದು ಉತ್ತಮವಾದ ಪ್ರಶ್ನೆ ಸರ್. ನೀವೇನು ಇಂಪ್ಯಾಕ್ಟ್ ಇವ್ಯಾಲ್ಯುಯೇಷನ್ ಅಂತಂದು ನೀವೇನು ಕೇಳ್ತಾ ಇದ್ದೀರಿ, ತರಬೇತಿ ಪಡೆದುಕೊಂಡು ಹೋದ ಮೇಲೆ ಯಾವ ರೀತಿ ಅಲ್ಲಿ ಅವರು ಅಳವಡಿಸಿಕೊಳ್ತಾ ಇದ್ದಾರಂತ. ಇಲ್ಲಿ ನಾವು ಮುಖ್ಯವಾಗಿ ತರಬೇತಿ ಕೊಡೋದು ನೀರು ಬಳಕೆದಾರರ ಸಂಘಗಳ ಬಲವರ್ಧನೆ ಅಥವಾ ಪುನಶ್ಚೇತನ ಕುರಿತು ತರಬೇತಿ ಕೊಡ್ತೀವಿ. ಇಲ್ಲಿ ಸಾಕಷ್ಟು ಜನ ನೀರಾವರಿ ನೀರು ಬಳಕೆದಾರರ ಸಂಘದವರು ವಾಪಸ್ ಹೋದ ಮೇಲೆ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ರ ಬಗ್ಗೆ ಸಾಕಷ್ಟು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಕೆಲವೊಮ್ಮೆ ನೀರು ಟೇಲ್ ಎಂಡದವರಿಗೆ ಮುಟ್ಟಿರೋದಿಲ್ಲ. ಈ ಸಂಘದ ಮುಖಾಂತರ ಹೊಂದಾಣಿಕೆ ಮಾಡಿಕೊಂಡು ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗದ ರೈತರಿಗೆ ನಾವು ನೀರನ್ನು ಮುಟ್ಟಿಸಿದ್ದೀವಿ ಅಂತೇಳಿ ನಮಗೆ ಸಾಕಷ್ಟು ಜನ ಫೋನ್ ಮುಖಾಂತರನೂ ತಿಳಿಸಿದ್ದಾರೆ. ಮತ್ತು ನಾವು ಸಹ ಇಲ್ಲೇ ಒಂದು ಭದ್ರಾ ಯೋಜನೆಯೊಳಗೆ ತರಬೇತಿ ಪಡೆದುಕೊಂಡು ಹೋದ ಮೇಲೆ ಒಂದು ಯಾವ ರೀತಿ ಟ್ಯಾಕ್ಸ್ ಕಲೆಕ್ಷನ್ ಇಂಪ್ರೂವ್ಮೆಂಟ್ ಆಗಿದೆ, ಪ್ಲಸ್ ನೀರಿನ ಸದ್ಬಳಕೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಇವ್ಯಾಲ್ಯುಯೇಷನ್ ಮಾಡಿದ್ದೀವಿ. ಭಾಳ ಒಂದು ಉತ್ತಮವಾದ ನಮಗೆ ಫಲಿತಾಂಶ ಕಂಡು ಬಂದಿದೆ. ಅದೇ ರೀತಿಯಾಗಿ ಭಾಳಷ್ಟು ಮನೋಭಾವ ಬದಲಾವಣೆ ಒಂದು ಕಷ್ಟ ಸಾಧ್ಯ. ನಾವೇನು ಅಟಿಟ್ಯೂಡ್ನಲ್ಲಿ ಚೇಂಜ್ ಅಂತ ಹೇಳ್ತೀವಿ ಅದು ಮನಸ್ಸಿನೊಳಗೆ ಭಾಳಷ್ಟು ಕಷ್ಟ ಸಾಧ್ಯ. ಬಟ್ ನಮ್ಮ ವಾಲ್ಮೀಕಿ ಸಂಸ್ಥೆಯೊಳಗೆ ತರಬೇತಿ ಪಡೆದುಕೊಂಡ ನಂತರ ಅಲ್ಲೇ ಅವರು ಒಬ್ರಿಗೊಬ್ಬರು ಜಗಳ ಆಡೋದನ್ನು ಕಡಿಮೆ ಮಾಡಿ ಹೊಂದಾಣಿಕೆ ಮಾಡಿ ಸಂಘದೊಳಗೆ ಒಂದು ಸೌಹಾರ್ದತೆಯನ್ನು ಮೂಡಿಸಿಕೊಂಡು ಉತ್ತಮ ಸಂಘಗಳನ್ನು ನಿರ್ವಹಿಸತಕ್ಕಂಥ ಕೆಲಸಗಳನ್ನು ಈಗ ರೈತ ಬಾಂಧವರು ಮಾಡ್ತಾ ಇದ್ದಾರೆ, ನೀರು ಬಳಕೆದಾರ ಸಂಘದವರು ಮಾಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ನೀರು ಬಳಕೆದಾರ ಸಂಘಗಳು ಪುನಶ್ಚೇತನಗೊಂಡು ಅವರ ಆರ್ಥಿಕ ಅಭಿವೃದ್ಧಿ ಆಗಿದ್ದು ಸಹ ನಮಗೆ ಕಂಡು ಬಂದಿದೆ. ಅವರು ಕೆಲವೊಂದು ಸಂಘದೊಳಗೆ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳೋಕೆ ಬೀಜ ಮಾರೋದು, ಗೊಬ್ಬರ ಮಾರೋದು, ಈ ರೀತಿ ಬೇರೆ ಬೇರೆ ಚಟುವಟಿಕೆಗಳನ್ನು ಸಹ ನೀರು ಬಳಕೆದಾರ ಸಹಕಾರ ಸಂಘದೊಳಗೆ ಮಾಡ್ತಾ ಇದ್ದು ಒಂದು ನಮ್ಮ ವಾಲ್ಮೀಕಿ ಸಂಸ್ಥೆಯ ತರಬೇತಿಯ ಒಂದು ಭಾಗ ಅಂಥೇಳಿ ನನಗೆ ಹೇಳಕ್ಕ ಇಷ್ಟಪಡ್ತೇನೆ. ಇದರ ಜೊತೆಗೆ ಹನಿ ನೀರಾವರಿ ಬಳಕೆ ಮಾಡಿ ಉತ್ತಮವಾದ ಇಳುವರಿ ಪಡೆದುಕೊಂಡಂಥ ರೈತರು ನಮಗೆ ಸಾಕಷ್ಟು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಹಂಗಾಗಿ ಒಂದು ನಮ್ಮ ತರಬೇತಿಯ ಒಂದು ಒಳ್ಳೆಯ ಅಂಶ ಅಂತಂದ್ರೆ ಇದನ್ನು ನಾವು ಇನ್ನೂ ಇದರ ಬಗ್ಗೆ ನಾವು ಇನ್ನೂ ಒಪ್ಪಿಕೊಳ್ಬೇಕಾದ್ರೆ ಇನ್ನೂ ಇಂಪ್ಯಾಕ್ಟ್ ಇವ್ಯಾಲ್ಯುಯೇಷನ್ ನಾವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿ ಕರೆಕ್ಟಾಗಿ ಆ ಭಾಗದೊಳಗೆ ನಾವು ಇನ್ನೊಂದು ಸ್ವಲ್ಪ ಕೆಲಸ ನಮ್ಮ ಸಂಸ್ಥೆಯಿಂದ ಮಾಡಬೇಕಾಗಿದೆ. ಆ ದಿಶೆಯೊಳಗೆ ಮುಂದಿನ ದಿನಗಳಲ್ಲಿ ತರಬೇತಿ ಪಡೆದುಕೊಂಡ ನಂತರ ಯಾವ ರೀತಿ ಒಂದು ಅನುಕೂಲತೆ ರೈತರಿಗಾಯಿತು ಅನ್ನೋದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಒಂದು ಆ ನಿಟ್ಟಿನೊಳಗೆ ಕೆಲಸ ನಿರ್ವಹಿಸ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಹಿರೇಮಠ ಅವರೇ, ನೀರಿನಿಂದ ಅನುಕೂಲನೂ ಇದೆ ಅಪಾಯನೂ ಇದೆ. ಅನುಕೂಲ ಅಂತಂದ್ರೆ ಅದನ್ನು ನಾವು ಸೂಕ್ತವಾಗಿ ಬಳಸಿದ್ರೆ ಅನುಕೂಲ ಆಗ್ತದೆ, ಇಲ್ಲ ಅದನ್ನು ನಾವು ಸರಿಯಾಗಿ ಬಳಸದೆ ಹೋದರೆ, ವಿವೇಕಯುತವಾಗಿ ನಾವು ಬಳಸದೆ ಹೋದರೆ ಅದರಿಂದ ಅಪಾಯ ಎದುರಾಗ್ತದೆ. ಸಾಕಷ್ಟು ಕಡೆಗಳಲ್ಲಿ ಈ ಅಪಾಯವನ್ನು ನಾವು ನೋಡಿದ್ದೀವಿ. ಇಂಥ ಒಂದು ಸಂದರ್ಭದೊಳಗೆ ತರಬೇತಿಗಳ ಒಂದು ಪ್ರಭಾವದಿಂದ ನಮ್ಮ ರೈತರು ಬೆಳೆಗಳಿಗೆ ನೀರು ಹಾಯಿಸುವಂಥ ಒಂದು ಸಂದರ್ಭದೊಳಗೆ ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನು ಹಾಯಿಸುವಂಥ ಒಂದು ವಿಚಾರ, ಅಥವಾ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನೀರನ್ನು ಹಾಯಿಸುವಂಥ ಒಂದು ವಿಚಾರ, ಮತ್ತೆ ಸೂಕ್ತವಾಗಿ ಸದ್ಬಳಕೆ ಮಾಡುವಂತಹ ಒಂದು ವಿಚಾರದ ಬಗ್ಗೆ ಏನಾದರೂ ಪರಿವರ್ತನೆ ತಾವು ರೈತರಲ್ಲಿ ಕಾಣ್ತಾ ಇದ್ದೀರೋ ಹೆಂಗೆ? ಇದು ನೀವು ತಾವು ಹೇಳಿದಂಗೆ ಈ ದಿಶೆಯೊಳಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಇನ್ನೂ ಇದನ್ನು ತರಬೇತಿಯನ್ನು ಪಡೆದುಕೊಂಡು ನೀರಿನ ಸದ್ಬಳಕೆ ಮಾಡೋದ್ರ ಬಗ್ಗೆ ಸಾಕಷ್ಟು ರೈತರು ಮಾಡ್ತಾ ಇದ್ದಾರೆ. ಇನ್ನೂ ನಾವೀಗ ಕಾಲುವೆ ನೀರಿನೊಳಗೆ ಈಗ ಹತ್ತಿ ಬೆಳೆಯೊಳಗೆ ಕಾಲುವೆ ನೀರು ಭಾಗದೊಳಗೆ ಕಂಟಿನ್ಯೂಯಸ್ ನೀರು ಬಿಟ್ಟು ಸಾಕಷ್ಟು ಸಮಸ್ಯೆಗಳನ್ನು ಏರ್ಪಡಿಸಿದ್ದು ನಾವು ಕಂಡು ಬಂದಿದ್ದೀವಿ. ಈಗ ನಾವು ಒಂದು ಸಾಲು ಬಿಟ್ಟು ಒಂದು ಸಾಲು ನೀರು ಹಾಯಿಸ್ತಕ್ಕಂಥ ಪದ್ಧತಿಯನ್ನು ನಾವು ಇಲ್ಲಿ ತರಬೇತಿಯೊಳಗೆ ಹೇಳ್ಕೊಡ್ತೀವಿ. ಅದನ್ನು ಸಾಕಷ್ಟು ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹನಿ ನೀರಾವರಿಯನ್ನು ಅಳವಡಿಸಿಕೊಂಡು ನೀರಿನ ಉಳಿತಾಯವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಒಂದು ರೈತರು ನಮ್ಮಲ್ಲಿ ತರಬೇತಿ ಪಡೆದುಕೊಂಡು ಹೋಗಿ ಈಗ ಹೆಚ್ಚಿನ ಒಂದು ಲಾಭವನ್ನು ಗಳಿಸ್ತಾ ಇದ್ದಾರೆ, ನೀರಿನ ಉಳಿತಾಯ ಮಾಡ್ತಾ ಇದ್ದಾರೆ. ಆದ್ರೂ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಈ ದಿಸೆಯೊಳಗೆ ಅವರು ಸಹ ಭಾಗವಹಿಸಿ ಹೆಚ್ಚಿನ ಒಂದು ಅನುಕೂಲ ಪಡೆದುಕೊಂಡು ನೀರಿನ ಉಳಿತಾಯ ಮಾಡತಕ್ಕಂತ ದಿಸೆಯೊಳಗೆ ಅವರು ಸಹ ಮುಂದುವರಿಬೇಕು ಅನ್ನೋದು ಒಂದು ನಮ್ದು ಹೆಚ್ಚಿನ ಆಶಯ ಇದೆ. ಅದು ನಾವು ಇನ್ನು ಸರಿಯಾಗಿ ಕರೆಕ್ಟ್ ಎಷ್ಟು ಜನ ಎಷ್ಟು ಪರ್ಸೆಂಟೇಜ್ ನಾವು ತರಬೇತಿ ಕೊಟ್ಟಿದ್ದನ್ನು ಅಳವಡಿಸ್ತಾ ಇದ್ದಾರೆ, ಆ ಇಂಪ್ಯಾಕ್ಟ್ ಅವಲ್ಯೂಷನ್ ಇನ್ನು ನಾವು ಆ ದಿಸೆಯೊಳಗೆ ಇನ್ನು ಹೆಚ್ಚಿನ ಕಾರ್ಯವನ್ನು ನಮ್ಮ ಸಂಸ್ಥೆಯಿಂದ ಮಾಡಬೇಕಾಗಿದೆ, ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ತರಬೇತಿ ಅಂತಂದ ಕೂಡಲೇ ನಾವು ಕ್ಲಾಸ್ ರೂಮ್ನೊಳಗೆ ಕೂತು ಪಾಠ ಹೇಳುವಂತಹದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಹೊರಾಂಗಣ ತರಬೇತಿಗಳನ್ನು ಕೂಡ ಮಾಡುವಂತಹ ಒಂದು ಸನ್ನಿವೇಶ ಇದ್ದೇ ಇರ್ತದೆ. ತಮ್ಮಲ್ಲಿ ಯಾವ ರೀತಿಯಾದಂಥದ್ದು, ತಾವು ಕ್ಲಾಸ್ ರೂಮ್ನೊಳಗಂತೂ ಎಲ್ಲ ರೈತರಿಗೆ ಕಲಿಸ್ತಾ ಇದ್ದೀರಿ, ಅದನ್ನು ಬಿಟ್ಟು ಮತ್ತೆ ಬೇರೆ ಯಾವ ರೂಪದೊಳಗೆ ರೈತರಿಗೆ ತರಬೇತಿ ನೀಡ್ತಾ ಇದ್ದೀರಿ? ಇದು ಒಂದು ಬಹಳ ಉತ್ತಮವಾದ ಪ್ರಶ್ನೆ. ನಾವು ಇಲ್ಲಿ ವಾಲ್ಮೀಕಿ ಸಂಸ್ಥೆಯೊಳಗೆ ಒಳಾಂಗಣ ತರಬೇತಿ ಮತ್ತು ಹೊರಗಡೆ ತರಬೇತಿ ಬಿಟ್ಟು ನಾವು ಬೇರೆ ಬೇರೆ ಪದ್ಧತಿಗಳು, ತರಬೇತಿ ವಿಧಾನಗಳು ಅಂತ ಏನು ಹೇಳ್ಬೋದು, ಅವನ್ನು ಸಹ ಅಳವಡಿಸ್ತಾ ಇದ್ವಿ. ಮುಖ್ಯವಾಗಿ ನಾವು ಹೆಚ್ಚಿನ ಜನರನ್ನ, ನಾವು ಯಾಕಂದ್ರೆ ಇಲ್ಲಿ ವಾಲ್ಮೀಕಿ ಸಂಸ್ಥೆ ಕರೆಸಿದ್ರೆ ಒಂದ್ ಸಲ ಕರೆಸಿದ್ರೆ ಒಂದು 50 ಜನ ಕರೆಸಬಹುದು ಅಷ್ಟೇ. ಹೆಚ್ಚಿನ ರೈತ ಬಾಂಧವರನ್ನ ಏಕಕಾಲಕ್ಕೆ ಮುಟ್ಟಬೇಕು ಅಂತ ಒಂದು ಉದ್ದೇಶದಿಂದ ನಾವು ಉಪಗ್ರಹ ಆಧಾರಿತ ತರಬೇತಿ, ಶಟ್ಕಾಮ್ ಟ್ರೈನಿಂಗ್ ಅಂತ ಹೇಳಿ ನಾವು ಇಲ್ಲಿ ವಾಲ್ಮೀಕಿ ಸಂಸ್ಥೆಯಿಂದ ಏರ್ಪಡಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋದಂದ್ರೆ, ಮೈಸೂರೊಳಗೆ ನಾವು ನಮ್ಮ ಸಂಸ್ಥೆಯ ಒಂದು ನಿರ್ದೇಶಕರು ಹಿಡ್ಕೊಂಡು ನಮ್ಮ ವಾಲ್ಮೀಕಿ ಸಂಸ್ಥೆ ಎಲ್ಲಾ ಪ್ರಾಧ್ಯಾಪಕರು ಅಲ್ಲಿ ಕುಳಿತಿರ್ತಾರ. ಅಲ್ಲಿ ಪ್ರತಿಯೊಬ್ಬರು ಒಂದೊಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಮಂಡನೆ ಮಾಡ್ತಿರ್ತಾರ. ಅಲ್ಲಿಂದ ಏಕಕಾಲಕ್ಕೆ ಪ್ರತಿ ತಾಲೂಕಿನೊಳಗೆ ಸಾಮರ್ಥ್ಯ ಸೌಧಗಳು ಅಂತ ಇದಾವೆ. ಆ ಸಾಮರ್ಥ್ಯ ಸೌಧಗಳೊಳಗೆ ಅಲ್ಲೆಲ್ಲೇ ರೈತರಿಗೆ, ಅಲ್ಲಿ ಆಯಾ ತಾಲೂಕಿನ ರೈತರಿಗೆ ನಾವು ಸುಮಾರು 50-100 ಜನ ರೈತರಿಗೆ ಆ ಹಾಲು ಕೆಪಾಸಿಟಿ ತಕ್ಕಂಗೆ ಅಲ್ಲೇ ಕರ್ಕೊಂಡು ಬಂದು ರೈತರನ್ನ ಕುಂದಿರಿಸಿರ್ತೀವಿ. ಏಕಕಾಲಕ್ಕೆ ಸುಮಾರು ನಾವು 1,500-2,000 ಜನ ರೈತರನ್ನ ರೀಚ್ ಆಗ್ತಕ್ಕಂಥ ಕಾರ್ಯಕ್ರಮ ಉಪಗ್ರಹ ಆಧಾರಿತ ತರಬೇತಿ ಕಾರ್ಯಕ್ರಮದೊಳಗೆ ನಾವು ಏರ್ಪಡಿಸ್ತಾ ಇರ್ತೀವಿ. ಅದು ಏಕಕಾಲಕ್ಕೆ ರಾಜ್ಯದೊಳಗೆ ಮುಂಜಾನೆ 10 ಸಾಯಂಕಾಲ 5 ಗಂಟೆವರೆಗೆ ನೆರವೇರ್ತಾ ಇರ್ತದೆ. ಅಲ್ಲಿ ನಮ್ಮ ವಾಲ್ಮೀಕಿ ಸಂಸ್ಥೆಯ ನಿರ್ದೇಶಕರು ಒಳಗೊಂಡು ಎಲ್ಲ ಫ್ಯಾಕಲ್ಟಿ ಮೆಂಬರು ಬೇರೆ ಬೇರೆ ವಿಷಯದ ಕುರಿತು ರೈತ ಬಾಂಧವರಿಗೆ ಏಕಕಾಲಕ್ಕೆ ತರಬೇತಿಯನ್ನು ಮಾಡತಕ್ಕಂಥ ಉಪಗ್ರಹ ಆಧಾರಿತ ತರಬೇತಿ ಬಹಳ ಅತ್ಯಂತ ಯಶಸ್ವಿಯಾಗಿ ನಾವು ವರ್ಷಕ್ಕೆ 2 ಸಲ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದಿದ್ದೀವಿ. ಅದು ಒಂದು ಐತೆ. ಇನ್ನೊಂದು ಇದು ಬಿಟ್ಟು ನಾವು ಹೇಳೋದಂದ್ರೆ, ಹಳ್ಳಿಗಳೊಳಗೆ ರೈತರಿಗೆ ಬೇಗನೆ ಮನಮುಟ್ಟುವಂಗೆ ನಾವು ಭಾರತದ ಹಳ್ಳಿಯ ಸೊಗಡನ್ನು ಅರ್ಥ ಮಾಡಿಕೊಂಡು ಬೀದಿ ನಾಟಕಗಳನ್ನು ಏರ್ಪಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಪ್ರಾಯೋಗಿಕವಾಗಿ ನಾವು ರಾಮ್ತಾಳ್ ಮತ್ತು ಸಿಂಗ್ತಾಲೂರ್ ಈ ಭಾಗಗಳಲ್ಲಿ ನಾವು ಹನಿ ಹನಿ ಜಲ ಕೃಷಿಗೆ ಬಲ ಅಂತೇಳಿ ಒಂದು ಬೀದಿ ನಾಟಕವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಹಳ್ಳಿ ಹಳ್ಳಿಯೊಳಗೆ ನಾವು ಪ್ರತಿ ಹಳ್ಳಿಯೊಳಗೆ ಹೋಗಿ ಸುಮಾರು 1.5-45 ಮಿನಿಟಗಳ ಕಾಲ ಒಂದು ರೈತರಿಗೆ ಬೀದಿ ನಾಟಕದ ಮುಖಾಂತರ ಜಲ ಮತ್ತು ನೆಲ ನಿರ್ವಹಣೆ ಯಾವ ರೀತಿ ನಾವು ಮಹತ್ವ ಇದೆ, ಅದನ್ನು ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ವಿ. ಇಲ್ಲಿ ಏನಂದ್ರೆ ಅತ್ಯಂತ ಕಡಿಮೆ ಅವಧಿಯೊಳಗೆ ಕಡಿಮೆ ಖರ್ಚಿನೊಳಗೆ ಹೆಚ್ಚಿನ ಒಂದು ಜನರನ್ನ ರೀಚ್ ಮಾಡತಕ್ಕಂಥ ಕಾರ್ಯಕ್ರಮಗಳ ಒಂದು ಕೆಲಸವನ್ನು ನಾವು ವಾಲ್ಮೀಕಿ ಸಂಸ್ಥೆಯಿಂದ ನಾವು ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ನಾವು ಇಲ್ಲಿ ನಮ್ಮ ನಿರ್ದೇಶಕರು ಪೇಪರ್ನಲ್ಲಿ ಒಂದು ಆರ್ಟಿಕಲ್ಗಳನ್ನು ಬರೆದ್ರ ಮುಖಾಂತರ, ನಮ್ಮ ವಾಲ್ಮೀಕಿ ಸಂಸ್ಥೆ ಸಿಬ್ಬಂದಿಯವರು ಆರ್ಟಿಕಲ್ ಬರೆದ್ರ ಮುಖಾಂತರ ಸಹ ಹೆಚ್ಚೆಚ್ಚಿನ ಜನರೊಳಗೆ ನಾವು ರೈತರಿಗೆ ರೀಚ್ ಆಗ್ತಾ ಇದ್ವಿ. ಇದು ಅಲ್ದನ ನಮ್ಮ ವಾಲ್ಮೀಕಿ ಸಂಸ್ಥೆಯ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿ ಬೇರೆ ಬೇರೆ ಸಂಸ್ಥೆಯವರು ಸಹ ನಮಗೆ ನೀರು ಮತ್ತು ಮಣ್ಣಿನ ಕುರಿತು ತರಬೇತಿಗಳನ್ನು ಏರ್ಪಡಿಸ್ರಿ ಅಂತೇಳಿ ನಮಗೆ ಬಹಳಷ್ಟು ಪತ್ರದ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನಾವು ಈಗಾಗಲೇ ಅಟಲ್ ಭೂಜಲ ಅಂತೇಳಿ ಒಂದು ಏನು ಕೇಂದ್ರ ಸರ್ಕಾರದ ಯೋಜನೆ ಇದೆ, ಅದು ನಮ್ಮ ರಾಜ್ಯದೊಳಗೆ ಸಣ್ಣ ನೀರಾವರಿ ಇಲಾಖೆ ಮುಖಾಂತರ ಅದು ನಮಗೆ ಅನುಷ್ಠಾನಗೊಳಿಸ್ತಾ ಇದೆ. ಆ ಸಣ್ಣ ನೀರಾವರಿ ಮುಖಾಂತರ ಅನುಷ್ಠಾನಗೊಳ್ತಕ್ಕಂಥ ಅಟಲ್ ಭೂಜಲ ಯೋಜನೆಯೊಳಗೆ ಏನು ಒಂದು ಪದಾಧಿಕಾರಿಗಳು ಇದ್ದಾರೆ ಮತ್ತು ಕೆಲಸ ನಿರ್ವಹಿಸಿದಂಥ ಅಧಿಕಾರಿಗಳು ಇದ್ದಾರೆ, ಅವರಿಗೆ ಸಹ ನಾವು ಇಲ್ಲಿ ಸಾಕಷ್ಟು ಅಂತರ್ಜಲ ನಿರ್ವಹಣೆ ಕುರಿತು ತರಬೇತಿಗಳನ್ನು ನಾವು ಏರ್ಪಡಿಸಿದ್ವಿ. ಅದೇ ರೀತಿ ಮೈರಡಾ ಸಂಸ್ಥೆಯೊಳಗೆ ನಾವು ತರಬೇತಿಯನ್ನು ವಾಲ್ಮೀಕಿ ಸಂಸ್ಥೆಯಿಂದ ಅಂತರ್ಜಲ ಬಳಕೆ ಆಗಿರ್ಬೋದು, ಒಂದು ಹವಾಮಾನ ಬದಲಾವಣೆ ಕುರಿತು ತರಬೇತಿ ಆಗಿರ್ಬೋದು, ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡತಕ್ಕಂಥ ಕುರಿತು ತರಬೇತಿ ಆಗಿರ್ಬೋದು, ಈ ವಿಷಯಗಳನ್ನು ಕುರಿತು ನಮ್ಮ ಮೈರಡಾ ಸಂಸ್ಥೆಯವರಿಗೂ ಸಹ ನಾವು ತರಬೇತಿಯನ್ನು ಈಗಾಗಲೇ ಮಾಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಅವರಿಗೂ ಸಹ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ. ಒಟ್ಟಾರೆಯಾಗಿ ನಾವು ವಾಲ್ಮೀಕಿ ಸಂಸ್ಥೆಯಿಂದ ಹೆಚ್ಚಿನ ಜನರನ್ನು ರೀಚ್ ಆಗಬೇಕು, ಜಲ ಮತ್ತು ನೆಲ ನಿರ್ವಹಣೆ ಎಲ್ಲ ಒಂದು ಬರೀ ರೈತರಿಗೆ ಅಷ್ಟೇ ಸಂಬಂಧ ಇಲ್ಲ, ಇದು ಎಲ್ಲರಿಗೂ ಸಂಬಂಧ ಇರೋದ್ರಿಂದ ನಾವು ಇವನ್ ವಿದ್ಯಾರ್ಥಿಗಳಿಗೆ, ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಇರ್ಬೋದು, ಕಾಲೇಜು ವಿದ್ಯಾರ್ಥಿಗಳು ಇರ್ಬೋದು, ಅವರಿಗೂ ಸಹ ನಾವು ಅಲ್ಲೇ ಹೋಗಿ ತರಬೇತಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ಏನು ಸೆನ್ಸಿಟೈಸೇಷನ್ ಅಂತ ಏನು ಹೇಳ್ತೀವಿ ರಿಗಾರ್ಡಿಂಗ್ ಸಾಯ್ಲ್ ಆ್ಯಂಡ್ ವಾಟರ್, ಅದನ್ನು ನಾವು ಮಾಡ್ತಾ ಇದ್ವಿ. ಇಲ್ಲಿ ಸಹಕರಿಸಿ ವಿದ್ಯಾರ್ಥಿಗಳಿಗೂ ತರಬೇತಿಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ವಿ. ಒಟ್ಟಾರೆಯಾಗಿ ಅತ್ಯಂತ ಕಡಿಮೆ ಅವಧಿಯೊಳಗೆ ಹೆಚ್ಚಿನ ಜನರನ್ನು ರೀಚ್ ಆಗ್ತಕ್ಕಂಥದ್ದು ಮತ್ತು ಜಲ ನೆಲ ಇದು ಒಂದು ನೈಸರ್ಗಿಕ ಸಂಪತ್ತು, ಇದನ್ನು ಉಳಿಸ್ಬೇಕು, ಇದನ್ನು ಬೆಳೆಸಬೇಕು. ಮುಂದಿನ ದಿನಮಾನಗಳಲ್ಲಿ ಇವೆರಡೂ ಇಲ್ಲದ ಅಂದ್ರೆ ಮಾನವ ಕುಲಕ್ಕೆ ಭಾಳಷ್ಟು ಗಂಡಾಂತರ ಕಾದಿಟ್ಟ ಬುತ್ತಿ ಅಂತ ತಿಳ್ಕೊಂಡು ನಾವು ಇದನ್ನು ತರಬೇತಿ ಕಾರ್ಯಕ್ರಮ ಮುಖಾಂತರ ನಾವು ಬೇರೆ ಬೇರೆ ವಿಧಾನಗಳನ್ನು ಅಳವಡಿಸಿಕೊಂಡು ನಾವು ಮಾಡ್ತಾ ಇದ್ವಿ. ಲಾಸ್ಟ್ ಇಯರ್ ನಾವು ಸುಮಾರು 12,000 to 13,000 ಜನರಿಗೆ ನಾವು ರೀಚ್ ಆಗಿದ್ದೀವಿ. ಈ ವರ್ಷ ಇನ್ನೂ ಹೆಚ್ಚಿನ ಜನರಿಗೆ ನಾವು ರೀಚ್ ಆಗತಕ್ಕಂಥ, ಯಾಕಂದರೆ ತರಬೇತಿ ವಿಷಯ ನೆಲ ಮತ್ತು ಜಲ ಸಂರಕ್ಷಣೆ ಬೇರೆ ಬೇರೆ ವಿಷಯಗಳ ರೀಚ್ ಆಗಿ ಹೆಚ್ಚಿನ ಒಂದು ಕೆಲಸವನ್ನು ನಾವು ವಾಲ್ಮೀಕಿ ಸಂಸ್ಥೆಯಿಂದ ಮಾಡಬೇಕಂತೇಳಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಒಟ್ಟಾರೆ ತರಬೇತಿ ಭಾಳಷ್ಟು ನಾನು ಹೇಳೋದಂದ್ರೆ ಕೆಲವೊಬ್ಬರಿಗೆ ಏನು ತರಬೇತಿ ತೊಗೊಂಡು ಏನು ಮಾಡ್ತಾರೆ, ಏನು ಉದ್ದಾರ ಆಗಿದ್ದಾರೆ, ಯಾರು ಬದಲಾವಣೆ ಆಗಿದ್ದಾರೆ ಅಂತೇಳಿ ಇನ್ನೂ ಕೆಲವೊಂದು ಕಡೆ ಮನೋಭಾವನೆ ಇದೆ. ನಮ್ಮ ನಿರ್ದೇಶಕರು ಆಗಾಗ ಹೇಳ್ತಿರ್ತಾರೆ ಏನಂದ್ರೆ ಮ್ಯಾನ್ ಈಸ್ ಎ ಟ್ರೈನ್ಡ್ ಮಂಕಿ ಅಂತೇಳಿ. ಸೊ ದಿಸ್ ಶೋಸ್ ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್. ಸೊ ಫೈನಲಿ ನಾನು ಹೇಳೋದು ಕನ್ಕ್ಲೂಡ್ ಮಾಡೋದಂದ್ರೆ ತರಬೇತಿ ಅವಶ್ಯಕತೆ ಭಾಳಿದೆ. ನಾವು ವಾಲ್ಮೀಕಿ ಸಂಸ್ಥೆಯ ತರಬೇತಿಗಳನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮತ್ತು ನೀವೆಲ್ಲರೂ ಏನಾರ ಮಾಹಿತಿನೂ ಬೇಕಾತಂದ್ರೆ ಯಾವುದು ವಿಷಯದ ಕುರಿತೂ ಬೇಕಾದ ಜಲ ಮತ್ತು ನೆಲ ಸಂರಕ್ಷಣೆ ಮುಖ್ಯ ಉದ್ದೇಶ, ಇದು ಬಿಟ್ಟು ಬೇರೆ ವಿಷಯಗಳು ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸುವ ಕುರಿತು ಯಾವುದಾದ್ರೂ ವಿಷಯಗಳಿಗೆ ತರಬೇತಿ ಬೇಕಾತಂದ್ರೆ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿದ್ರೆ ನಾವು ಅದನ್ನು ಏರ್ಪಡಿಸಕ್ಕೆ ಸಿದ್ಧರಿದ್ದೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲಿ ನಾವು ಈ ತರಬೇತಿ ಅಲ್ದನ ರೇಡಿಯೋ ಮುಖಾಂತರ ಸಹ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಜಲ ನೆಲ ಸಂರಕ್ಷಣೆ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಧಾರವಾಡ ಆಕಾಶವಾಣಿ ಕೇಂದ್ರ, ಬಿಜಾಪುರ ಆಕಾಶವಾಣಿ ಕೇಂದ್ರ, ಇವುಗಳ ಮುಖಾಂತರ ಸಹ ನಾವು ಪ್ರತಿ ವಾರ ಅನೇಕ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ವಿಷಯ ಕುರಿತು ನಮ್ಮ ವಾಲ್ಮೀಕಿ ಸಂಸ್ಥೆಯ ನಿರ್ದೇಶಕರಿಂದ ಹಿಡಿದು ಬೇರೆ ಬೇರೆ ಒಂದು ಫ್ಯಾಕಲ್ಟಿ ಮೆಂಬರ್ಗಳು ಪ್ರಾಧ್ಯಾಪಕರು ಬೇರೆ ಬೇರೆ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ. ಅದರಿಂದನೂ ಸಹ ಸಾಕಷ್ಟು ಜನರಿಗೆ ನಾವು ರೀಚ್ ಆಗ್ತಾ ಇದ್ದೀವಿ. ಅಲ್ಲಿಂದನೂ ಸಹ ಭಾಳಷ್ಟು ಜನ ನಮ್ಮ ರೈತರಿಂದ ಬೇರೆ ಬೇರೆ ವಿದ್ಯಾರ್ಥಿಗಳಿಂದ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ, ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ. ಇನ್ನೂ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ರೇಡಿಯೋ ಮುಖಾಂತರ ಸಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಾಳಷ್ಟು ಜನ ರೈತರನ್ನು ಮತ್ತು ವಿದ್ಯಾರ್ಥಿಗಳನ್ನು ಮತ್ತು ನೆಲ ಜಲ ಸಂರಕ್ಷಣೆ ಅವರಿವರಿಗೆ ಅಂತ ಇಲ್ಲ ಪ್ರತಿಯೊಬ್ಬರಿಗೆ ಸಂಬಂಧಿಸಿದ ವಿಷಯ ಆಗಿರೋದ್ರಿಂದ ಹೆಚ್ಚಿನ ಜನರನ್ನು ನಾವು ರೀಚ್ ಆಗ್ತೀವಿ ವಾಲ್ಮೀಕಿ ಸಂಸ್ಥೆಯಿಂದ. ಮತ್ತು ನಾವು ಎಲ್ಲ ಇನ್ನು ನೀರು ಜಲ ಮತ್ತು ನೆಲ ನಿರ್ವಹಣೆಗೆ ಸಂಬಂಧಪಟ್ಟಂತೆ ನಾವು ನಿಮ್ಮ ಸೇವೆಗೆ ಸಿದ್ಧರಿದ್ದೀವಿ, ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಕ್ಕೆ ತಯಾರಿದ್ದೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಆತ್ಮೀಯರೆ, ಇಲ್ಲಿ ತನಕ ತರಬೇತಿ ಕಾರ್ಯಕ್ರಮಗಳ ಬಗ್ಗೆ ಇಂದುದವರು ಹಿರೇಮಠ ಅವರು ಹೇಳಿದ್ದನ್ನು ಕೇಳಿದ್ರಲ್ಲ, ಅವರನ್ನು ನೀವು ಮಾತಾಡಿಸ್ಬೋದು ಮತ್ತು ತರಬೇತಿಗಳ ಬಗ್ಗೆ ಅವರಿಂದ ಮಾಹಿತಿಯನ್ನು ಕೂಡ ಪಡಿಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 7029994311 ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಮಾಹಿತಿ ಪಡ್ಕೊಳ್ಬೋದು. ಒಳ್ಳೆಯದು ಇಂದುದಾರ್ ಹಿರೇಮಠ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ವಾಲ್ಮೀಕಿ ಸಂಸ್ಥೆಯೊಳಗೆ ಹಮ್ಮಿಕೊಳ್ತಾ ಇರುವಂಥ ತರಬೇತಿ ಕಾರ್ಯಕ್ರಮಗಳ ಬಗ್ಗೆ, ಸೌಲಭ್ಯಗಳ ಬಗ್ಗೆ, ನಮ್ಮ ರೈತರಿಗೆ ಯಾವ ರೀತಿ ವಾಲ್ಮೀಕಿ ಸಂಸ್ಥೆ ಮನದಟ್ಟು ಮಾಡಿಕೊಳ್ಳುವಲ್ಲಿ ಪರಿಶ್ರಮ ಪಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ನಮ್ಮ ರೈತರು ಇದರ ಉಪಯೋಗವನ್ನು ಪಡ್ಕೊಂಡು ತಮ್ಮ ಕೃಷಿಯನ್ನ ಉನ್ನತೀಕರಣಗೊಳಿಸುವಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡ್ಕೊಳ್ತಾರ ಅಂತ ಹೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಇನ್ನೊಮ್ಮೆ ಎಲ್ಲಾ ರೈತ ಬಂಧವರಿಗೆ ನನ್ನ ನಮಸ್ಕಾರಗಳು. ಇದುವರೆಗೆ ವಾಲ್ಮೀಕಿಯಲ್ಲಿನ ತರಬೇತಿಗಳ ಮಾಹಿತಿ ಕುರಿತು ವಾಲ್ಮೀಕಿ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾಗಿರುವ ಇಂದುಧರ್ ಹಿರೇಮಠ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ವಾಲ್ಮೀ ಒಲುಮೆ ನೆಲಜಲ ಗೆಲುಮೆ, ವಾಲ್ಮೀ ಒಲುಮೆ ನೆಲಜಲ ಗೆಲುಮೆ, ನೀರನುಳಿಸುವ ನಿಟ್ಟಿನಲ್ಲಿ ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ಪ್ರಸಾರವಾಯಿತು. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ಧಾರವಾಡ ನಗರದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಹೆದ್ದಾರಿಯಲ್ಲಿದೆ ವಾಲ್ಮಿ ಕ್ಯಾಂಪಸ್. ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ರೈತರಿಗೆ, ಎಂಜಿನಿಯರ್ಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಮುಂಚೂಣಿ ಸಂಸ್ಥೆ ವಾಲ್ಮಿ. ವಿಶಾಲವಾದ ಉಪನ್ಯಾಸ ಕೊಠಡಿಗಳು, ಆಧುನಿಕ ತರಬೇತಿ ಉಪಕರಣಗಳು, ಪ್ರಯೋಗಾಲಯ,